ಅದು ಏತಕ್ಕೆ ಬಂತು ಹೊರಡು ನಾಯಿ ಸಂತೆಗೆ ಬಂತಂತೆ ನಾನಾ ಜನ್ಮವನ್ನೆತ್ತಿತ್ತಂತೆ ಮನವನ್ನ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ಕೊಳಾಲದ ತೋಪೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಕೇಳ್ತಾ ಇದ್ರೆ ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30. ಇನ್ನೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.